ಯಾರಿಗೂ ಯಾರಿಗೂ ಹೇಳೋನು ಬೇಡ, ಯಾರಿಗೂ ಹೇಳೋನು ಬೇಡ, ಯಾರಿಗೂ ಯಾರಿಗೂ ಹೇಳೋನು ಬೇಡ. ಆರು ಕುದುರೆ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗ ದೂರ ದೂರ ಹೋಗೋಣಂತ, ಯಾರಿಗೂ ಹೇಳೋನು ಬೇಡ, ಯಾರಿಗೂ ಹೇಳೋನು ಬೇಡ, ಯಾರಿಗೂ ಯಾರಿಗೂ ಹೇಳೋನು ಬೇಡ. ಹಣ್ಣು ಹೂವು ತುಂಬಿದಂತ ನಿನ್ನ ತೋಟ ಸೇರಿ ಒಂದ, ನಿನ್ನ ತೋಟ ಸೇರಿ ಒಂದ, ತಿನ್ನೋಣಂತಾದರ ಹೆಸರು ಯಾರಿಗೂ ಹೇಳೋನು ಬೇಡ, ಯಾರಿಗೂ ಯಾರಿಗೂ ಹೇಳೋನು ಬೇಡ, ಯಾರಿಗೂ ಹೇಳೋನು ಬೇಡ, ಯಾರಿಗೂ ಯಾರಿಗೂ ಹೇಳೋನು ಬೇಡ. ಕುಣಿಯೋನಂತ ಕೂಡಿ ಕೂಡಿ ಮಣಿಯೋನಂತ ಜಿಗಿದು ಹಾರಿ, ಕೂಡಿ ಕೂಡಿ ಮಣಿಯೋಣಂತ ಜಿಗಿದು ಹಾರಿ, ದಣಿಯಾದ ನಾಡೋಣಂತ ಯಾರಿಗೂ ಹೇಳೋನು ಬ್ಯಾಡ. ಮಲ್ಲಿಗೆ ಮಂಟಪದ ಗಲ್ಲ ಗಲ್ಲ ಹಚ್ಚಿ ಕೂತು, ಮಲ್ಲಿಗೆ ಮಂಟಪದಾಗ ಗಲ್ಲ ಗಲ್ಲ ಹಚ್ಚಿ ಕೂತು ಮೆಲ್ಲದ ನೀಲೆ ಹಾಡೋಣಂತ, ಯಾರಿಗೂ ಹೇಳೋನು ಬ್ಯಾಡ, ಯಾರಿಗೂ ಯಾರಿಗೂ ಹೇಳೋನು ಬ್ಯಾಡ, ಯಾರಿಗೂ ಹೇಳೋನು ಬ್ಯಾಡ, ಯಾರಿಗೂ ಯಾರಿಗೂ ಹೇಳೋನು ಬ್ಯಾಡ. ಹಾವಿನ ಮರಿಯಾಗಿ ಅಲ್ಲಿ ನಾವು ಹೆಡೆಯಾಡಿಸೋಣು, ಹಾವಿನ ಮರಿಯಾಗಿ ಅಲ್ಲಿ ನಾವು ಹೆಡೆಯಾಡಿಸೋಣು, ಹೂವೆ ಹೂವು ಹಸಿರೆ ಹಸಿರು ಯಾರಿಗೂ ಹೇಳೋನು ಬ್ಯಾಡ. ನಿದ್ದೆ ಮಾಡಿ ಮಯ್ಯ ಬಿಟ್ಟು ಮತ್ತು ಮಾತಲ್ ಕನಸನೂರಿಗೆ, ನಿದ್ದೆ ಮಾಡಿ ಮಯ್ಯ ಬಿಟ್ಟು ಮತ್ತು ಮಾತಲ್ ಕನಸನೂರಿಗೆ, ಸದ್ದು ಮಾಡದೆ ಸಾಗೋಣಂತ ಯಾರಿಗೂ ಹೇಳೋಣು ಬ್ಯಾಡ, ಯಾರಿಗೂ ಯಾರಿಗೂ ಹೇಳೋಣು ಬ್ಯಾಡ, ಯಾರಿಗೂ ಹೇಳೋಣು ಬ್ಯಾಡ, ಯಾರಿಗೂ ಯಾರಿಗೂ ಹೇಳೋಣು ಬ್ಯಾಡ.